ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸುಂಕೇರಿ ಮೂರು ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತೆಯೆಡೆಗೆ ಒಂದು ಹೆಜ್ಜೆ. ಸೇವಾ ಪ್ರಾಕ್ಷಿಕ ಸ್ವಚ್ಛತಾ ಅಭಿಯಾನಕ್ಕೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಸ್ವಚ್ಛತೆ ಮಾಡುವ ಮೂಲಕ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಂಬೂ ಸವಾರಿಗೆ ಸಾಂಸ್ಕೃತಿಕ ನಗರಿ ಸಜ್ಜು, ಮೈಸೂರಿಗೆ ಹರಿದು ಬಂದ ಜನಸಾಗರ. ದಸರಾ ಪ್ರಾಧಿಕಾರದ ರಚನೆಯ ಅಗತ್ಯವಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಶುಲ್ಕದ ಬಗ್ಗೆ ಯಾವುದೇ ಪ್ರಸ್ತಾವನೆ ಇಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂದು ಅಂತಾರಾಷ್ಟೀಯ ಕಾಫಿ ದಿನ, ರಾಜ್ಯದ ಹಲವೆಡೆ ವಿಶಿಷ್ಟ ಜಾಗೃತಿ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಕೆಳಗರೆ, ಇದೇ ತಿಂಗಳ ಅಕ್ಟೋಬರ್ 3 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ತ್ಯಾಜ್ಯ ಮರುಬಳಕೆ. ಕೃಷಿ ತ್ಯಾಜ್ಯ ಮರುಬಳಕೆ ವಿಭಾಗದ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ಯೋಗೀಶ್ ಜಿಎಚ್ ಅವರು ಭಾಗವಹಿಸಲಿದ್ದು ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744777, 2237744888, ಎಸ್ಟಿಡ್ ಕೋಡ್ 080. ಕೇಳಿ, ಇದೇ ತಿಂಗಳ ಅಕ್ಟೋಬರ್ 3 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ತ್ಯಾಜ್ಯ ಮರುಬಳಕೆ. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಆಕಾಶವಾಣಿ ಬೆಂಗಳೂರು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಯಾಂತ್ರೀಕರಣ ಕುರಿತಂತೆ ರಾಜ್ಯ ಕೃಷಿ ಇಲಾಖೆಯ ಕೃಷಿ ಯಾಂತ್ರೀಕರಣ ವಿಭಾಗದ ಉಪ ಕೃಷಿ ನಿರ್ದೇಶಕರಾಗಿರುವ ಶಂಕರಮೂರ್ತಿ ಸಿಎಂಪಿ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸುವ ಸಂದರ್ಶನ ಇರುತ್ತದೆ. ಇದಾದ ನಂತರ ಜನಪದ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಡಿಕೆ ಕೃಷ್ಣೇಗೌಡ ಹಾಗೂ ಸಂಘಟನೆಗಳಿಂದ ಭಜನೆ ಪದ ಕೂಡ ಕೇಳಬಹುದು. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕೃಷಿ ಯಾಂತ್ರೀಕರಣ ಕುರಿತು ರಾಜ್ಯ ಕೃಷಿ ಇಲಾಖೆಯ ಕೃಷಿ ಯಾಂತ್ರೀಕರಣ ವಿಭಾಗದ ಉಪ ಕೃಷಿ ನಿರ್ದೇಶಕರಾಗಿರುವ ಶಂಕರಮೂರ್ತಿ ಸಿಎಂವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕೃಷಿ ಯಾಂತ್ರೀಕರಣ ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ರಾಜ್ಯ ಕೃಷಿ ಇಲಾಖೆಯ ಕೃಷಿ ಯಾಂತ್ರೀಕರಣ ವಿಭಾಗದ ಉಪನಿರ್ದೇಶಕರಾದ ಶಂಕರಮೂರ್ತಿ ಸಿಎಂವಿ ಅವರು ನಮ್ಮ ಜೊತೆಗಿದ್ದಾರೆ. ಶಂಕರಮೂರ್ತಿ ಸರ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇವತ್ತು ನಮಗೆ ಈ ಕೃಷಿ ಯಾಂತ್ರೀಕರಣದ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಶಂಕರಮೂರ್ತಿ ಅವರೇ, ಏನು ಇದು ಕೃಷಿ ಯಾಂತ್ರೀಕರಣ, ಏನೇನು ಇದರಲ್ಲಿ ವಿಷಯಗಳು ಬರ್ತದೆ, ಒಂದೊಂದಾಗಿ ನಮ್ಮ ರೈತರಿಗೆ ತಿಳಿಸ್ಕೊಡಿ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇಂದಿನ ಆಕಾಶವಾಣಿ ವಿಭಾಗದಿಂದ ಇವತ್ತು ನಾವು ಕೃಷಿ ಯಾಂತ್ರೀಕರಣದ ಬಗ್ಗೆ ನಾವು ವಿಷಯವನ್ನು ಮಂಡಿಸ್ತಾ ಇದ್ದೇವೆ. ಕೃಷಿ ಯಾಂತ್ರೀಕರಣ ಇವತ್ತು ಯಾಕೆ ಬೇಕು? ಕೃಷಿ ಯಾಂತ್ರೀಕರಣ ಇವತ್ತೇನಾಗಿದೆ, ಒಂದೆಡೆ ಕೂಲಿ ಕಾರ್ಮಿಕರ ಅಭಾವ ಇದೆ, ಕೊರತೆ ತುಂಬ ಆಗಿಬಿಟ್ಟಿದೆ ಕಾರ್ಮಿಕರ ಕೊರತೆ. ಎರಡನೇದಾಗಿ ನಾವು ಸಕಾಲದಲ್ಲಿ ನಾವು ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಮತ್ತೊಂದು, ಇರುವಂಥ ಕೃಷಿ ಕಾರ್ಮಿಕರು ಸಹಿತ ಈ ಶ್ರಮದಾಯಕ ದುಡಿಮೆಗೆ ಯಾರೂ ಬರ್ತಾ ಇಲ್ಲ. ಇದರಿಂದ ಏನಾಗಿದೆ, ಸಕಾಲದಲ್ಲಿ ಕೃಷಿ ಚಟುವಟಿಕೆ ಕೈಗೊಳ್ಳದೆ ರೈತರು ತುಂಬ ನಷ್ಟವನ್ನು ಅನುಭವಿಸ್ತಿದ್ದಾರೆ. ಇವೆಲ್ಲದಕ್ಕೂ ಒಂದೇ ದಾರಿ ಅಂತಂದರೆ ಕೃಷಿಯನ್ನು ಯಾಂತ್ರೀಕರಣಗೊಳಿಸೋದು ಒಂದೇ ದಾರಿ. ಅಂದರೆ ಕೃಷಿ ಯಾಂತ್ರೀಕರಣ ಆದರೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡ್ಕೋಬಹುದು. ಸುಧಾರಣೆ ಮಾಡ್ಕೊಳ್ಳೋದಕ್ಕಿಂತ ಅದಕ್ಕಿಂತ ಹೆಚ್ಚಿನ ಅಂದರೆ ನಾವು ಸಕಾಲದಲ್ಲಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳೋದಕ್ಕೆ ಅವಕಾಶ ಆಗ್ತದೆ. ಅಂದರೆ ಈಗ ನಮ್ಮ ರೈತರು ಕೂಡ ಲೇಬರ್ ಸಿಗ್ತಾ ಇಲ್ಲ, ಕೂಲಿ ಆಳು ಸಿಗ್ತಾ ಇಲ್ಲ ಅಂತ ಹಿಂಗೆ ಹೇಳ್ತಾನೆ ಇದ್ದಾರೆ. ಇದಕ್ಕೆ ನಮ್ಮ ರೈತರು ಈಗ ಹೊಸದಾಗಿ ಒಂದು ವ್ಯವಸ್ಥೆ ಬರ್ತಾ ಇದೆ ಅಂತೇಳಿ ಅವರಿಗೂ ಕೂಡ ಒಂದು ಸಮಾಧಾನ ತರ್ತದೆ. ನಾಳೆ ಈ ಒಂದು ವಿಷಯಗಳೇ ನಾಳೆ ಅವರಿಗೆ ಪ್ರಮುಖ ಒಂದು ಧೈರ್ಯ ತುಂಬಬಹುದು. ನಾವು ಏನಾಗುತ್ತೆ ಅಂದ್ರೆ ನಾವು ಸಮಸ್ಯೆಗಳನ್ನ ನಾವು ವೈಭವೀಕರಿಸಿ ನಾವು ಅದ್ರ ಜೀವನ ಮಾಡ್ತಾ ಇದ್ದೇವೆ. ಸಮಸ್ಯೆಗಳೊಟ್ಟಿಗೆ ಬದುಕಬಾರ್ದು, ನಾವು ಪರಿಹಾರದೊಟ್ಟಿಗೆ ಬದುಕಬೇಕು. ಹೌದು, ಕೃಷಿ ಕಾರ್ಮಿಕರ ಕೊರತೆ ಇದೆ, ಶ್ರಮದಾಯಕ ದುಡಿಮೆಗೆ ಯಾರು ಬರ್ತಾ ಇಲ್ಲ, ನಾವು ಸಕಾಲದಲ್ಲಿ ಕೃಷಿ ಟೋಣಿ ಕೈಗೊಳ್ಳೋಕ್ಕಾಗ್ತಿಲ್ಲ, ಬಿತ್ತ ಸಮಯ ಬಿತ್ತಕ್ಕಾಗ್ತಿಲ್ಲ, ಕೊಯ್ಯೋ ಸಮಯ ಕೊಯ್ಯೋಕ್ಕಾಗ್ತಿಲ್ಲ, ಎಡೆಕೊಂಡೋಡ ಸಮಯದಲ್ಲಿ ಕಳೆ ತೆಗೆ, ಇವಕ್ಕೆಲ್ಲ ಪರಿಹಾರಗಳೇನು? ಕೃಷಿ ಯಾಂತ್ರೀಕರಣ ಒಂದೇ ಪರಿಹಾರ. ಅದಕ್ಕೆ ನಾವು ಪರಿಹಾರದೊಟ್ಟಿಗೆ ಬದುಕೋಣ, ಸಮಸ್ಯೆಗಳೊಟ್ಟಿಗೆ ಬದುಕೋದು ಬೇಡ. ಈ ಯಾಂತ್ರೀಕರಣದಿಂದ ನಮ್ಮ ರೈತರಿಗೆ ಹಾಗಿದ್ರೆ ಒಂದು ಒಳ್ಳೆ ಒಂದು ದಾರಿ ಸಿಗ್ತದೆ. ಸಿಗ್ತದೆ. ಕೃಷಿ ಇಲಾಖೆಯಲ್ಲಿ ಅದಕ್ಕೋಸ್ಕರ ಮಾಡ್ತೀವಿ ನಾವು ಎಲ್ಲ ಕೃಷಿ ಯಂತ್ರೋಪಕರಣಗಳನ್ನು. ಎಲ್ಲಿಂದ? ನಾವು ನೆಲ ಹಸನ್ ಮಾಡೋದ್ರಿಂದ ಹಿಡಿದು ಕೊನೆಯವರೆಗೂ ಅದಕ್ಕೆ ಸಂಸ್ಕರಣೆ ಬಂದಿರತಕ್ಕಂಥ ಕೃಷಿ ಉತ್ಪನ್ನಗಳನ್ನ ಸಂಸ್ಕರಣೆ ಮಾಡಬೇಕಲ್ಲ, ಕ್ಲೀನ್ ಮಾಡೋದಾಗಿರ್ಬೋದು, ಅದಕ್ಕೆ ಮತ್ತೆ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಎಲ್ಲದಕ್ಕೂ ಸಹಿತ ನಾವು ಕೃಷಿ ಯಂತ್ರೋಪಕರಣ ಕೊಡ್ತಾ ಇದ್ದೀವಿ ಸಹಾಯದಲ್ಲಿ. ಮತ್ತೀಗ ಕೃಷಿ ಯಾಂತ್ರೀಕರಣ ಅಂದ ತಕ್ಷಣ ಸಾಮಾನ್ಯವಾಗಿ ನಾವು ರೈತರು ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಯಂತ್ರೋಪಕರಣಗಳ ಬೇಕಾಗ್ತವೆ. ಈಗ ಭತ್ತ ನಾಟಿ ಇರ್ಬೋದು, ಅಥವಾ ಈಗ ತೆಂಗಿನ ಬೆಳೆ, ಅಡಿಕೆ ಬೆಳೆ ಇರ್ಬೋದು, ಮತ್ತಿನ್ನೇನೋ ಬೆಳೆ ಇರ್ತವೆ, ಆ ಬೆಳೆಗೆ ಅನುಕೂಲವಾಗುವಂತ ಯಂತ್ರೋಪಕರಣಗಳನ್ನೇ ತಾವು ಸಿದ್ಧಪಡಿಸಿ ಕೊಡಬೇಕಾಗತ್ತೆ. ಆ ಯೋಚನೆ ಕೂಡ ತಮ್ಮ ಕೃಷಿ ಇಲಾಖೆ ವತಿಯಿಂದ ಅಂದ್ಕೊಂಡಿದ್ರೆ? ಹೌದು, ಇದೆ. ನಾವು ಕೃಷಿ ಇಲಾಖೆದು ಈಗಾಗಲೇ ನಾವು ನೆಲ ಉಳುಮೆ ಮಾಡುವ ಯಂತ್ರಗಳು ನೆಲ ಒಂದು ಅದ ಮಾಡ್ಬೇಕು ನಾವು ಬಿತ್ತಲಿಕ್ಕೆ, ಆ ಕೃಷಿ ಯಂತ್ರೋಪಕರಣ ಎಲ್ಲ ಕೊಡ್ತೇವೆ. ನೆಲ ಮಾಡಾದ್ಮೇಲೆ ಏನ್ ಮಾಡ್ಬೇಕು ನಾವು? ಬಿತ್ತನೆ ಮಾಡಬೇಕು ಇಲ್ಲ ನಾಟಿ ಮಾಡಬೇಕು. ಬಿತ್ತನೆ ಮತ್ತು ನಾಟಿ ಮಾಡುವ ಯಂತ್ರೋಪಕರಣಗಳನ್ನು ಸಹಿತ ಕೊಡ್ತೇವೆ. ಅದಾದ್ರೆ ನಾಟಿ ಮಾಡಿದೀವಿ, ಬಿತ್ತನೆ ಮಾಡಿದೀವಿ, ಮತ್ತೇನು ಮಾಡ್ಬೇಕು? ಅದಕ್ಕೆ ಕಳೆ ತೆಗಿಬೇಕು, ಎಡೆಕುಂಟೆ ಹೊಡಿಬೇಕು, ಅಂತರ್ಬೇಸಾಯ ಹೊಡಿಬೇಕು, ಎಲ್ಲ ಅಂತರ್ಬೇಸ ಉಪಕರಣಗಳನ್ನು ಕೊಟ್ಟಿದೆ. ಇದಂದ್ರೆ ಗಿಡ ಬೆಳೀತತೆ, ಬೆಳೆ ಬೆಳೀತತೆ, ಬೆಳೆ ಬೆಳೆದ್ರೆ ಏನ್ ಬರ್ತದೆ? ಅದಕ್ಕೆ ರೋಗ ಮತ್ತು ಕೀಟಗಳು ಸಹಿತ ಬರುವ ಸಂಭವ ಇರ್ತದೆ. ಹೌದು, ಅದಕ್ಕೆ ನಾವು ಸಸ್ಯ ಸಂರಕ್ಷಣಾ ಉಪಕರಣಗಳನ್ನು ಸಹಿತ ಕೊಡ್ತೇವೆ. ಉಪಕರಣ ಆಯ್ತು, ಚೆನ್ನಾಗಿ ಬೆಳೆ ಬೆಳೀತು, ನೆಕ್ಸ್ಟ್ ಏನ್ ಬರ್ತದೆ? ಕಟಾವು. ಸೊ ಕಟಾವು, ಕೊಯ್ಲು ಮತ್ತು ಕಟಾವು, ಮತ್ತೆ ಕಟಾವು ಕೊಯ್ಲೋತ್ತರ ಯಂತ್ರೋಪಕರಣಗಳು ಅವನ್ನೂ ಸಹಿತ ಕೊಡ್ತೇವೆ. ಕೊಯ್ಲಾಯ್ತು, ಈಗ ಯಂತ್ರೋಪಕರಣ ಆಯ್ತು, ಅಸ್ನ ಆಯ್ತು, ಎಲ್ಲ ಕೃಷಿ ಉತ್ಪನ್ನಗಳು. ಮುಂದೇನ್ ಬರ್ತದೆ? ನಮಗೆ ಕಸ ಬರ್ತದೆ, ಕಸ ಬರ್ತದೆ ಅಲ್ಲಿ, ಅದು ಕೂಳೆ ಬರ್ತದೆ. ಆ ಕಸನ ಏನ್ ಮಾಡ್ಬೇಕು? ಅದಕ್ಕೆ ಮಾಡ್ತೀವಿ, ತ್ಯಾಜ್ಯ ವಸ್ತುಗಳು ಬರ್ತದೆ, ನಮ್ಗೆ ಅಲ್ಲಿ ಬೆಂಕಿ ಇಡಕ್ಕಾಗಲ್ಲ, ನಾವು ಬೆಂಕಿ ಇಡಬಾರದು. ಅದಕ್ಕೆ ತ್ಯಾಜ್ಯ ವಸ್ತುಗಳ ನಿರ್ವಹಣಾ ಘಟಕಗಳು ಸಹಿತ ಕೊಡ್ತೇವೆ. ಇದಾದ್ಮೇಲೆ ನಮಗೆ ಯಾವುದು ಕೃಷಿ ಉತ್ಪನ್ನ ಬಂತು ಅಂದ್ರೆ, ಈಗ ಶಂಕರಮೂರ್ತಿ ಅವರೇ, ನಮ್ಮ ರೈತರಿಗೆ ಈ ಒಂದು ಬೆಳೆ ಅಂದ್ರೆ ಈಗ ಭತ್ತನೇ ತಗೊಳ್ಳಿ, ಅದ ಆರಂಭದ ಹಂತದಿಂದ ಏನೇನು ಉಪಕರಣ ಬೇಕಾಗುತ್ತೋ, ಮಧ್ಯಮ ಅವಧಿಗೆ ಏನೇನು ಬೇಕಾಗುತ್ತೋ, ಮತ್ತೆ ಅದು ಒಂದು ಹಂತಕ್ಕೆ ಬಂದಾಗ ಎಷ್ಟು ತಾವು ನಿರ್ವಹಣೆ ಮಾಡಕ್ಕೆ ಯಾವ ಉಪಕರಣ ಬೇಕೋ, ಮತ್ತೆ ಹಾರ್ವೆಸ್ಟಿಗೆ ಯಾವ್ದು ಬೇಕೋ, ಹಾರ್ವೆಸ್ಟ್ ಆದ್ಮೇಲೆ ಮತ್ತೆ ಅದನ್ನ ಫೈನಲ್ ಏನು ನಾವು ಅದನ್ನ ನಾವು ಅಕ್ಕಿ ಮಾಡ್ತೇವಲ್ಲ, ಆ ತರ ಒಂದು ಬೇಕು ಅಂತ ತಾವು ಹೇಳ್ತೀರಿ. ಹೌದು, ಅಂದ್ರೆ ನಮ್ಮ ರೈತರಿಗೆ ಯಾವುದೇ ಒಂದು ಇಲ್ಲಿ ತೊಡಕು ಬರ್ದಿದ್ದಂಗೆ ತಾವು ಅಂತ ಒಂದು ಯಂತ್ರೋಪಕರಣಗಳು ಸಿಗ್ಲಿ ಅಂತ ಸಿಗ್ಲಿ. ಈಗ ನಾವು ನೀವು ಹೇಳಿದ್ರೆ ಭತ್ತ ಅಂತ ಹೇಳಿದ್ರಿ. ಹೌದು, ಭತ್ತಕ್ಕೆ ಬಂದಾಗೆ ಮಾಡ್ಬೇಕು ನಾವು ಭತ್ತ ಮೊದಲೇನಪ್ಪ ಕೆಸರು ಮಾಡುವ ಯಂತ್ರ, ಅದಕ್ಕೆ ಏನಂದ್ರೆ ಪಡ್ಲರ್ಗಳು ಅಂತೀವಿ. ಹೌದು, ರೋಟ್ ಮೊದಲು ಅದನ್ನ ಒಂದು ನೇಗಿಲಲ್ಲಿ ನೋಡಿದು ಅದನ್ನೆಲ್ಲ ಫಸ್ಟ್ ಅಸ್ತು ಮಾಡ್ತೀರಿ, ಅದಾದ್ಮೇಲೆ ಒಂದು ರೊಳ್ಳೆ ಮಾಡ್ಬೇಕಂತಾರೆ ಕೆಸರು ಮಾಡೋದು ಅಂತ. ಕೆಸರು ಮಾಡೋಕೆ ಪಡ್ಲರ್ ಅಂತ ಕೊಡ್ತೀವಿ, ಪಡ್ಲರ್ ಉಪಕರಣಗಳು. ಪಡ್ಲರ್ ಉಪಕರಣ ಆದ್ಮೇಲೆ ನಾಟಿ ಮಾಡುವ ಯಂತ್ರ, ನಾಟಿ ಮಾಡುವ ಯಂತ್ರ ಅಂತ ಕೊಡ್ತೇವೆ. ನಾಟಿ ಮಾಡೋ ಯಂತ್ರ ಆದ್ಮೇಲೆ ಅದನ್ನ ಕಳೆ ತೆಗೆಯುವ ಯಂತ್ರ, ಭತ್ತದಲ್ಲಿ ಕಳೆ ತೆಗೆಯುವ ಯಂತ್ರ ಕೊಡ್ತೇವೆ. ಕಳೆ ತೆಗೆಯುವ ಯಂತ್ರ ಸಿಂಪಡಣೆ ಯಂತ್ರ ಕೊಡ್ತೇವೆ. ನಾವು ಕೊಯ್ಲಿಕ್ಕೆ ಕೊಯ್ಲಿ ಯಂತ್ರ ಉಪಕರಣ ಕೊಡ್ತೇವೆ. ಅದಾದ್ಮೇಲೆ ಮಿಲ್ ಕ್ಲೀನ್ ಮಾಡೋಕ್ಕೆ ಕ್ಲೀನ್ ಮಾಡಿ ಯಂತ್ರ ಉಪಕರಣ ಕೊಡ್ತೇವೆ, ಸ್ವಚ್ಛ ಮಾಡೋದು. ಹೌದು, ಅದಾದ್ಮೇಲೆ ಸಣ್ಣ ಪ್ರಮಾಣದಲ್ಲಿ ರೈತನಿಗೆ ರೈಸ್ ಮಿಲ್ಲು ಕೊಡ್ತೀವಿ ಅಕ್ಕಿ ಮಾಡ್ಲಿಕ್ಕೆ. ನಾನಿಲ್ಲಪ್ಪ, ನಾನು ಬೆಳೆದಿರ್ತಕ್ಕಂಥದ್ದು ನಾನು ಎಲ್ಲೂ ರೈಸ್ ಮಿಲ್ ತಗೊಂಡು ಹೋಗಲ್ಲಪ್ಪ, ನಾನೇ ಮನೆಗೆ ಮಾಡ್ತೀನಿ, ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀನಿ, ಭತ್ತ ಹಂಗೆ ಇರ್ತದೆ ಅಲ್ಲೇ ಮಾಡ್ಕೊಳ್ತೀನಿ, ಅದಕ್ಕೊಂದು ಕೊಡ್ತೀವಿ, ಅದಕ್ಕೂ ಸಹ ರೈಸ್ ಮಿಲ್ ಕೊಡ್ತೇವೆ. ಇದು ಒಂದು ರೈತರ ಒಂದು ಸಬಲೀಕರಣದತ್ತ ಹೆಜ್ಜೆ ಹಾಕ್ತಾ ಇದ್ದೀರಿ ಅಂತ ಹೇಳ್ಬಹುದು. ನೀವು ಸಬಲೀಕರಣ ಜೊತೆ ಹೇಳಬೇಕಿತ್ತು. ನೀವು ಇನ್ನೊಂದು ಅಕ್ಕಿ ಕೊಟ್ಟಾದ್ಮೇಲೆ ನೀವು ಒಂದೊಂದು ಕೇಳ್ಬೋದು, ಸ್ವಾಮಿ ಅಕ್ಕಿ ಕೊಟ್ರಿ ಅದಕ್ಕೆ ಇಟ್ಟು ಮಾಡಕ್ ಕೊಡೋದಿಲ್ವೇನು ಅಂತ. ಸೊ ಇಟ್ಟು ಮಾಡುವ ಯಂತ್ರ ಕೊಡ್ತೇವೆ, ಫ್ಲೋರ್ ಮಿಲ್ಲು, ಪಲ್ವರೈಸರ್ ಅದು ಕೊಡ್ತೇವೆ. ಅದು ಕೂಡ ಎಲ್ಲ ತಾವು ಸಬ್ಸಿಡಿ ಮೇಲೆ ಕೊಡಬೇಕು, ಸಬ್ಸಿಡಿ ಮೇಲೆ ಕೊಡ್ತೇವೆ, ಎಲ್ಲ ಸಬ್ಸಿಡಿ ಮೇಲೆ ಕೊಡ್ತೇವೆ. ಹಾಗಾಗಿ ಒಬ್ಬ ರೈತ ತಾನು ಯಾವುದೇ ಬೆಳೆ ಬೆಳೀರಿ, ಪ್ರತಿಯೊಂದು ಬೆಳೆಗೆ ತಕ್ಕಾದಂತ ಉಪಕರಣಗಳನ್ನ ತಾವು ಕೊಡೋ ವ್ಯವಸ್ಥೆ ಮಾಡ್ಕೊಂಡಿರಿ. ಮಾಡ್ಕೊಂಡಿದ್ವಿ, ಈಗ ಹಾಲಿ ಈಗ ಕೃಷಿ ಇಲಾಖೆಯಲ್ಲಿ ಕೊಡ್ತಾ ಇದೀವಿ. ಓಹೋ, ಸಾಕಷ್ಟು ರೈತರು ಅದ್ರ ಉಪಯೋಗ ಪಡ್ಕೋತಾ ಇದಾರೆ, ಪಡ್ಕೋತಾರೆ. ಎಷ್ಟು ವರ್ಷದಿಂದ ಈ ಒಂದು ಯೋಜನೆ? ಇದು ಕೃಷಿ ಇಲಾಖೆ ವತಿಯಿಂದ 2003-04 ಪ್ರಾರಂಭ ಆಯ್ತು ಕೃಷಿ ಇಲಾಖೆಯಲ್ಲಿ. ಅಲ್ಲ ಅಂದ್ರೆ 2003 ಆರಂಭ ಆಗಿದ್ರು ನಮ್ಮ ರೈತರಿಗೆ ಹಂತ ಹಂತಕ್ಕೆ ತಕ್ಕಂತ ಉಪಕರಣಗಳು ಇತ್ತೀಚೆಗೆ ಬಂದಿರಬೇಕು. ಇತ್ತೀಚೆಗೆ ಅಲ್ಲ, 2003-04 ನಾವಾಗ ಕೃಷಿಯು ಸಹಿತ ನಮ್ಮ ಯಂತ್ರೋಪಕರಣ ಲಭ್ಯತೆ ಅಷ್ಟೊಂದು ಇರಲಿಲ್ಲ. ಇತ್ತೀಚೆಗೆ ಕೂಡ ಹೊಸದು ಅದು ಒಂದೊಂದೇ ವರ್ಷ ಆಗಿದೆ. 2007-08 ನಮ್ಮ ಕೃಷಿ ಇಲಾಖೆ ಅದು ದೊಡ್ಡ ಪ್ರಮಾಣದಲ್ಲಿ ತಗೊಂಡೋಯ್ತು ಒಂದು ಹಂತಕ್ಕೆ ಅದು ಟ್ರಾನ್ಸ್ಫಾರ್ಮೇಶನ್ ಆದಂಗೆ. ಅದಾದ ನಂತರ 2015-16 ಮತ್ತೆ ಒಳ್ಳೊಳ್ಳೆ ಉಪಕರಣಗಳು ಬಂದು ನಾವೇನ್ ಮಾಡ್ತೀವಿ, ಕೃಷಿ ಇಲಾಖೆಯಲ್ಲಿ ಮಾರುಕಟ್ಟೆಯಲ್ಲಿ ಪ್ರಚಲಿತವಿರುವ ಒಳ್ಳೆ ಯಂತ್ರೋಪಕರಣಗಳು ಸಹಿತ ಕೃಷಿ ಇಲಾಖೆ ಸಹಾಯದಡಿ ಸಭೆ ಇರಬೇಕು ಅಂತ ಮಾಡ್ತೀವಿ. ಅದಕ್ಕೆ ಆ ಯಂತ್ರಗಳನ್ನೆಲ್ಲ ಸೇರಿಸ್ತಾ ಇರ್ತೀವಿ. ಏನೇನು ಹೊಸ ಹೊಸ ಆವಿಷ್ಕಾರಗಳಾಗ್ತವೆ, ಹೊಸ ಹೊಸ ಸಂಶೋಧನೆಗಳಾಗ್ತಿರ್ತವೆ, ಅವೆಲ್ಲವನ್ನೂ ಸೇರಿಸ್ತಾ ಇರ್ತೀವಿ ನಾವು ಕೃಷಿ ಇಲಾಖೆಗೆ. ಯಾವ್ದು ಮತ್ತೆ ಅಲ್ಲಿರ್ತದೆ ನಮ್ಗೆ ಕೃಷಿ ಇಲಾಖೆ ಇಲ್ಲ ಅನ್ನಂಗಿಲ್ಲ. ಯಾವ ರೈತರು ಬಂದು ಹೇಳ್ಬೋದು ನಮಗೆ ಸರ್ ಅಲ್ಲೊಂದು ಬಹಳ ಚೆನ್ನಾಗಿದೆ ಸರ್, ಅದನ್ನ ಕೃಷಿ ಇಲಾಖೆ ಸಬ್ಸಿಡಿ ಅದನ್ನು ಸೇರಿಸ್ಕೋತೇವೆ. ಈಗ ಈ ವರ್ಷ ಮಾಡಿರೋದು ಅಂತಂದ್ರೆ ನಾವು ಕಲ್ಲನ್ನು ಆರಿಸುವ ಯಂತ್ರ ಕಲ್ಲಾರಿಸ ಹೊಲದಾಗ ಯಾರು ಬಂದು ಭತ್ತದಲ್ಲಿ ಬಿದ್ದಂತ ಕಲ್ಲುಗಳನ್ನ ಆರಿಸದ ಅಲ್ಲ, ಭತ್ತದಲ್ಲಿ ಬಿದ್ದ ಕಲ್ಲುಗೂ ಅದು ಮಾಡಿದ್ದೇವೆ. ಅದಕ್ಕೆ ಡಿಸ್ಟೋನರ್ ಅಂತ ಕಲ್ಲು ತೆಗೆಯುವ ಯಂತ್ರ. ಈ ಭತ್ತ ತಗೊಂಡು ಹಾಕ್ಬಿಟ್ರೆ ಭತ್ತ ಮತ್ತು ಉದ್ದು ಉದ್ದು ಎಲ್ಲ ಉದ್ರಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ. ಹೌದು, ಅದು ಸಹಿತ ಅದನ್ನ ಪೂರ್ಣ ಅದಕ್ಕೆ ಡಿಸ್ಟೋನರ್ ಅಂತ ಕಲ್ಲು ತೆಗೆಯುವ ಯಂತ್ರಗಳು ಅಂತ. ಇದು ಇನ್ನೊಂದು ಹೊಲದಲ್ಲಿ ಕಲ್ಲು ತೆಗೆಯ ಯಂತ್ರಗಳು. ಓಹೋ, ಹೊಲದಲ್ಲಿ ತುಂಬಾ ಸಾರ್ ನಮ್ಮ ಹೊಲದಲ್ಲಿ ಭಾರಿ ಕಲ್ಲು ತೆಗೆಯಕ್ಕಾಗಲ್ಲ, ಗದ್ದೆ ಉಳಕ್ಕಾಗಲ್ಲ, ಗದ್ದೆ ಉಳಕ್ಕಾಗಲ್ಲ, ಬರೀ ಕಲ್ಲುಗಳು ದೊಡ್ಡ ದೊಡ್ಡ ಕಲ್ಲು ಕಲ್ಲು ಬಂದ್ಬಿಟ್ಟವೆ ತೇಲ್ಬಿಟ್ಟವೆ ಅಂತಂದಾಗ ಆ ಕಲ್ಲುಗಳನ್ನು ಸಂಗ್ರಹಣೆ ಮಾಡಿ ಬದುಗಳಲ್ಲಿ ಹಾಕ್ತಕ್ಕಂಥದ್ದು ಈ ತರದ್ ಮಾಡಿದ್ದೇವೆ. ಅದನ್ನು ಸಹಿತ ಮುಂದಿನ ಸಾಲಗಳಲ್ಲಿ ಕಲ್ಲು ತೆಗೆಯುವ ಯಂತ್ರ ಸಹಿತ ಕೊಡ್ತೇವೆ, ಹೊಲದಲ್ಲಿ ಕಲ್ಲು ಆರಿಸುವ ಯಂತ್ರ. ಓಕೆ ಡಾಕ್ಟರ್. ಶಂಕರಮೂರ್ತಿ ಅವರು, ನಾವು ಆಗಾಗಲೇ ಬೇರೆ ಬೇರೆ ಉಪಕರಣಗಳು ನಮ್ಮ ಕೃಷಿಗೆ ಉಪಯೋಗಕ್ಕೆ ಬರ್ತದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ನೂ ನಾವು ಹೇಳ್ಬೇಕಂದ್ರೆ ಈಗ ಸಾಮಾನ್ಯವಾಗಿ ಬೆಳೆಗಳಿಗೆ ತಕ್ಕ ಹಾಗೆ ಯಾವ್ಯಾವ ಉಪಕರಣಗಳು ಇದ್ದಾವೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡಿ. ಈಗ ಬೆಳೆಗಳಿಗೆ ಅಂದರೆ ನಾವು ಯಾವ ಬೆಳೆಗಳಿಗೆ ಅಂತ ಹೇಳ್ತೀರಿ ನೀವು? ಈಗ ನಮ್ದು ಪ್ರಮುಖವಾದ ಬೆಳೆ ಅಂತಂದ್ರೆ ತುಂಬಾ ಅತಿ ಹೆಚ್ಚಿನ ಪ್ರದೇಶ ಇರತಕ್ಕಂಥದ್ದು ಮೆಕ್ಕೆಜೋಳ. ಮೆಕ್ಕೆಜೋಳಕ್ಕೆ ಏನ್ ಕೊಡ್ತೀರಿ? ನೆಲ ಉಳುಮೆ ಮಾಡೋಕಂತ ಯಂತ್ರಗಳು ಅದೇನು ಯಾವ ಬೆಳೆ ಅಂತ ಕೇಳಲ್ಲ. ನೆಲ ಉಳುಮೆ ಮಾಡ್ತಕ್ಕಂಥ ರೋಟೋವೇಟ್ರ್, ಎಂಬಿಪ್ಲು ಎಲ್ಲವನ್ನು ಕೊಟ್ಕಂಥ ಪವರ್ ಟಿಲ್ಲರು, ಟ್ರ್ಯಾಕ್ಟರ್ ಎಲ್ಲವನ್ನು ಕೊಡ್ತೇವೆ. ಒಂದ್ಮೇಲೆ ಮೆಕ್ಕೆಜೋಳ ಬಿತ್ತಬೇಕು, ಬಿತ್ತಲಿಕ್ಕೆ ಸೀಡ್ ಕಮ್ ಫರ್ಟಿಲೈಸ್ಡ್ ಇಲ್ಲ ಅಂತ ಕೊಡ್ತೀವಿ, ಬೀಜ ಮತ್ತು ರಸಗೊಬ್ಬರಗಳ ಸಂಯುಕ್ತ ಕೂರಿಗೆ, ಅದರಲ್ಲಿ ಬಿತ್ತನೆ ಮಾಡ್ತೀರಿ. ಬಿತ್ತನೆ ಮಾಡಿದ್ಮೇಲೆ ಗಿಡ ಮೊಳಕೆ ಬರ್ತದೆ, ಮೊಳಕೆ ಬಂದ್ಮೇಲೆ ಅದನ್ನು ಅಂತರ್ ಬೇಸಾಯ ಮಾಡಬೇಕು, ಅಂತರ್ ಬೇಸಾಯ ಉಪಕರಣಗಳನ್ನು ಕೊಡ್ತೇವೆ. ಅಂತರ್ ಬೇಸಾಯ ಕಳೆ ತೆಗೆಯುವ ಯಂತ್ರ ಕೊಡ್ತೀವಿ, ಮತ್ತೆ ಆಮೇಲೆ ಅದಕ್ಕೆ ಹುಳ ಬರ್ತದೆ, ಹುಳ ಬಂದಾಗ ಅದಕ್ಕೆ ಸಿಂಪಡಣೆ ಮಾಡಬೇಕು, ಸಿಂಪಡಣೆ ಯಂತ್ರಗಳನ್ನು ಕೊಡ್ತೀವಿ, ಸಿಂಪಡಣೆ ಮಾಡ್ತೀವಿ, ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಇನ್ನೇನು ಬೆಳವಣಿಗೆ ಆಗೋ ಸಮಯದಲ್ಲಿ ನಮಗೇನು ಬರ್ತದೆ, ಇಲ್ಲ ಸರ್ ಎಲ್ಲೋ ಒಂದು ಕಡೆ ಮಳೆ ಬಂದು ಒಂದು ಹೋಗ್ಬಿಟ್ಟತೆ, ಅಲ್ಲೆಲ್ಲ ಒಂದು ಕೃಷಿ ಹೊಂಡದಲ್ಲಿ ನೀರಿದೆ, ಆ ಕೃಷಿ ಹೊಂಡ ನೀರು ತೆತ್ತಬೇಕು ಹೆಂಗೆ ಮಾಡಬೇಕು, ಅದಕ್ಕೆ ಡಿಸಮ್ ಸೆಟ್ ಕೊಡ್ತೇವೆ. ಡಿಸಮ್ ಸೆಟ್ ಕೊಟ್ಟು ಅದನ್ನು ಅವನು ನೀರನ್ನು ಉಳಿಸ್ಕೊಂಡು ಬೆಳೆ ಉಳಿಸ್ಕೊತಾನೆ, ನೀರು ವ್ಯವಸ್ಥೆ ಮಾಡ್ಕೊತಾನೆ. ಕಟಾವು ಸಮಯಕ್ಕೆ ಕಟಾವು ಮಾಡುವಂಥ ಮಿಷಿನ್ ಕೊಡ್ತೇವೆ, ಕಟಾವು ಮಾಡೋ ಮಿಷಿನಲ್ಲಿ ಕಟಾವಾಯಿತು, ಕಟಾವಾಗಿ ಅದನ್ನು ಸ್ವಚ್ಛ ಮಾಡಲಿಕ್ಕೆ ಮಿಷಿನ್ ಕೊಡ್ತೇವೆ. ಅದು ಬಹುಬೆಳೆ ವ್ಯಾಕಣೆ ಅಂತ ಕಟ ಮಾಡಿದ್ಮೇಲೆ ಮೆಕ್ಕೆಜೋಳ ತೆನೆಗಳು ತಂದು ಹಾಕಿಬಿಟ್ರೆ ಮಾಡ್ತಾರೆ. ಇಲ್ಲ ನನಗೆ ಕಟ ಮಾಡೋದು ಅವಶ್ಯಕತೆ, ನನಗೆ ಒಂದೇ ಸರಿ ಹೊಲದಲ್ಲೇ ಓಡಿಸ್ಬಿಡ್ತೀನಿ ಅಂತಂದರೆ ಅದಕ್ಕೆ ದೊಡ್ಡ ದೊಡ್ಡ ಕಂಬೈನ್ ಹಾರ್ವೆಸ್ಟ್ಗಳು, ದೊಡ್ಡ ದೊಡ್ಡ ಬಹುಬೆಳೆ ವ್ಯಾಕಣೆ ಅಂತ ಕೊಡ್ತೇವೆ, ಅದಕ್ಕೂ ಕೊಡ್ತೇವೆ. ಅದ್ರಲ್ಲಿ ಬಂದಾಗ ಮೇಲೆ ಮೆಕ್ಕೆಜೋಳ ಬರ್ತದೆ, ಮೆಕ್ಕೆಜೋಳ ಬಂದಾಗ ಅಲ್ಲೊಂದು ಕಲ್ಲು ಗಿಲ್ಲು ಇರ್ತದೆ, ಅದಕ್ಕೆ ಅದನ್ನ ಕಲ್ಲು ತೆಗೆಯುವ ಯಂತ್ರಗಳನ್ನು ಕೊಡ್ತೇವೆ. ಕಲ್ಲು ತೆಗೆ ಯಂತ್ರ ಕೊಟ್ಟರೆ ಇಲ್ಲಪ್ಪ ನಾನು ಮೆಕ್ಕೆಜೋಳ ಆಯಿತು, ಕಲ್ಲು ತೆಗೆ ಯಂತ್ರ ನಾವು ಶೇಖರಣೆ ಮಾಡ್ಕೊಂಡೆ ಸ್ವಚ್ಛ ಮಾಡ್ಕೊಂಡು ಅದಕ್ಕೆಲ್ಲ ಮಿಷಿನ್ ಕೊಡ್ತೇವೆ. ಇದಿಲ್ಲ ನಾನು ಮೆಕ್ಕೆಜೋಳ ಮಾರಲ್ಲಪ್ಪ, ನಾನು ರವೆ ಮಾರ್ತೀನಿ, ಹೌದು ರವೆ ಮಾಡ್ಕೊತೀನಿ, ಇಲ್ಲ ಹಿಟ್ಟು ಮಾಡ್ಕೊಳ್ತೀನಿ, ಇಲ್ಲ ನನಗೆ ದನಗಳಿಗೆ ಬೂಸ ಮಾಡ್ಕೊತೀನಿ, ಅದಕ್ಕೆ ರವಾ ಕ್ಯಾಟಲ್ ಫೀಡ್ ಮಿಷಿನ್ ಅಂತ ಕೊಡ್ತೇವೆ. ರವಾ ಕ್ಯಾಟಲ್ ಫೀಡ್ ಮಿಷಿನ್ ಅವನೇನೆ ಅವ್ನು ಫೀಡ್ ಮಾಡ್ಕೊಂಡು ಮಾರ್ಬೋದು ಅದನ್ನ, ಅದಕ್ಕೆ ಸ್ವಲ್ಪ ಬೇರೆ ಬೇರೆ ಹಾಕೊಂಡು ಮಾಡ್ಕೋಬಹುದು. ಹಿಟ್ಟು ಇಲ್ಲ ನಾನು ಹಿಟ್ಟು ಮಾರ್ತೀನಿ, ಹಿಟ್ಟು ಮಾಡೋಕ್ಕೆ ಕೊಡ್ತೇವೆ. ನುಚ್ಚು ಮಾಡ್ತೇವೆ, ನುಚ್ಚು ಮಾಡೋಕ್ಕೊಂದು ಮಿಷಿನ್ ಕೊಡ್ತೇವೆ. ಹಿಂಗೆಲ್ಲವೂ ವಿವಿಧ ರೀತಿಯ ಉಪಕರಣಗಳನ್ನು ಬೇರೆ ಬೇರೆ ಬೆಳೆಗಳಿಗೆ ಅದು ಉಪಯೋಗ ಆಗ್ತಕ್ಕಂಥ ವಿವಿಧ ಉಪಕರಣಗಳು ಸಹಿತ ನಾವು ಕೊಡ್ತೇವೆ. ಅಂದರೆ ಡಾಕ್ಟರ್ ಶಂಕರಮೂರ್ತಿ ಅವರೇ, ಈಗ ಒಬ್ಬ ರೈತ ಒಂದು ಬೆಳೆಗೇನೆ ಹತ್ತಾರು ಹಂತ ಹಂತದ ಉಪಕರಣಗಳನ್ನು ಖರೀದಿ ಮಾಡೋ ಒಂದು ವ್ಯವಸ್ಥೆನು ಕೂಡ ತಾವು ಮಾಡಿಕೊಡ್ತೀರಿ? ವ್ಯವಸ್ಥೆ ಮಾಡ್ಕೊಡ್ತೀವಿ. ಹೆಂಗೆ ವ್ಯವಸ್ಥೆ ಮಾಡ್ತೀವಿ ಅಂತಂದರೆ, ಒಬ್ಬ ರೈತನಿಗೆ ಒಂದು ವರ್ಷಕ್ಕೆ ಅವನಿಗೆ ಗರಿಷ್ಠ 100,000 ರೂಪಾಯಿ ಸಬ್ಸಿಡಿ ತಗೋಬಹುದು. ಒಂದು ವರ್ಷ ಈಗ ನೋಡಿ ಸರ್, ನಾನೊಂದು ನಾನು ನೇಗಿಲು ತಗೊಂಡಪ್ಪ, ಹೌದು ನೇಗಿಲು ತಗೊಂಡು 40,000 ಆಯ್ತು ಸರ್, ನನಗೆ ಇನ್ನು ನನಗೆ ರೋಟೋವೇಟರ್ ಬೇಕಾಗಿತ್ತು, ಹೌದು ಅದಕ್ಕೆ ರೋಟೋವೇಟರ್ ಒಂದು 50,000 ಸರ್, 50,000 ರೋಟೋವೇಟರ್ 80,000 ಆಯ್ತು, ಇನ್ನು 20,000 ಮಿಕ್ಕಿದೆ. ಇನ್ನು 20,000 ಅವನೊಂದು ಚಾಫ್ ಕಟ್ರು, ಇಲ್ಲ ನಿಮ್ಮ ಮನೆಗೆ ಮೇವ್ ಆಯ್ತು ಸರ್, ಮನೆಗೆ ದನಗಳಿದಾವೆ, ಒಂದು ಮೇವ್ ಕತ್ತರಿಸಿ ಅಂತ ಚಾಫ್ ಕಟ್ರ ತಗೊಂಡ್ಬಿಟ್ರೆ ಅಂದ್ರೆ ಈ ವರ್ಷದಲ್ಲಿ ನೀವು 100,000 ರೂಪಾಯಿ ಖರ್ಚು ಮಾಡ್ಕೊಂಡು ಮಾಡ್ಕೊಬಿಟ್ಟು ಅದಕ್ಕೆ ಅದನ್ನ ಅನುದಾನದ ಲಭ್ಯತೆ ಇರಬೇಕು. ಅಂದ್ರೆ ಲಭ್ಯತೆ ಆದ್ಮೇಲೆ ಅವನು ಗರಿಷ್ಠ 100,000 ರೂಪಾಯಿ ಸಹಾಯಧನವನ್ನ ಅವನು ತಗೋಬಹುದು. ಎಲ್ಲಾ ಅರ್ಜಿ ಹಾಕದವರಿಗೆ ಸಿಗೋ ಸಾಧ್ಯತೆ ಕಡಿಮೆ ಸಿಗುತ್ತೆ ನಮಗೆ ಸಾಮಾನ್ಯವಾಗಿ. ಎಲ್ಲಾ ನಾವು ಹೇಳ್ತಾ ಇದ್ದೀರಿ, ತಮ್ಮ ಗರಿಷ್ಠ ಒಂದು ಏನು ಅರ್ಜಿ ಹಾಕಿದ ಸಂಖ್ಯೆ ಬೇಕು ಅಂತೀರಿ? ಸಂಖ್ಯೆ ಗರಿಷ್ಠ ಜಾಸ್ತಿ ಆದಾಗ ಏನಾಗುತ್ತೆ, ಕಡಿಮೆ ಆಗ್ತದೆ ಸಿಗ್ತಕ್ಕಂಥ ಚಾನ್ಸಸ್. ಜ್ಯೇಷ್ಠತೆಗೆ ಬೇಕು ಅಂತ ಅವ್ರು ಜ್ಯೇಷ್ಠತೆ ಇರಬೇಕು. ಜ್ಯೇಷ್ಠತೆ ಇದ್ದಲ್ಲ ಕೊಡೋದಿಲ್ಲ ನಾವು. ನಮ್ದು ಯಾಕಪ್ಪ ನಾವೆಲ್ಲ ಆನ್ಲೈನ್ ಅದೇ ಜ್ಯೇಷ್ಠತೆಲ್ಲ ಆಯ್ಕೆ ಮಾಡ್ಕೊಳ್ತಾ ಹೋಗ್ತಾ ಇರ್ತದೆ. ಈಗ ನಾವು ಯಾವುದೋ ಜಿಲ್ಲೆಗೆ ಒಂದು 10 ಲಕ್ಷ ಕೊಟ್ಟಿದ್ವಿ ಅಂತಂದ್ರೆ 10 ಲಕ್ಷಕ್ಕೆ ಅವನು ಸಹಾಯಧನ ಕೊಡ್ತಕ್ಕಂತ ಎಷ್ಟು ಜನ ಬೇಕಾದ್ರೆ ಆಯ್ಕೆ ಮಾಡ್ಕೊಂತ ಹೋಗ್ಬೋದು. ಆ ಸಬ್ಸಿಡಿ ಟೋಟಲ್ ಮಾಡ ಅದೇ ಮಾಡ್ಕೊಳ್ತಾ ಇರ್ತದೆ. 10 ಲಕ್ಷ ಟೋಟಲ್ ಆಯ್ತು ಅಂದ್ರೆ ಅದು ನಿಂತು ಬಿಡುತ್ತೆ ಅಲ್ಲಿ. ಹತ್ತಾರು ರೈತರು ಈಗ 31 ಜಿಲ್ಲೆಯಿಂದಾನು ಕೇಳಿದ್ರೆ ಮತ್ತೆ ತಮ್ಮ ವ್ಯವಸ್ಥೆ ಹೆಂಗೆ? ನಮ್ಮಲ್ಲಿ ಏನಾಗಿದೆ, ಕೇಂದ್ರ ಸಬಲೀಕರಣ ಹೆಂಗಾಗುತ್ತೆ ಮತ್ತೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡು ಕಡೆಯಿಂದ ನಮ್ಗೆ ಅನುದಾನ ಬರ್ತದೆ. ಆ ಎರಡನ್ನೂ ಸಹಿತ ಸೇರ್ಪಡೆಗೊಳಿಸಿ ನಾವು ಗುರಿ ಕೊಟ್ಬಿಟ್ಟಿರ್ತಿದ್ದೆ ಜಿಲ್ಲಾವಾರು. ಆ ಜಿಲ್ಲಾವಾರಿನಿಂದ ಮತ್ತೆ ತಾಲೂಕವರು ಕೊಟ್ಬಿಟ್ಟಿರ್ತಾರೆ. ಅದು ರೈತರ ಅರ್ಜಿ ಬಂದಂಗಲ್ಲ ಅದು ಅರ್ಜಿಗಳಿಗೆ ನಾವು ಅವ್ರ ವಿಲೇವಾರಿ ಮಾಡ್ತಾ ಹೋಗ್ತಾ ಇರ್ತಾರೆ. ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಒಂದನ್ನು ಕೊಟ್ಟಿದ್ದೇವೆ ಈಗಾಗಲೇ. ವರ್ಷಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನು ಕೊಟ್ಬಿಟ್ಟಿರ್ತೇವೆ. ಈಗ ತಾವು ಶಂಕರಮೂರ್ತಿ ಅವರು ಒಬ್ಬರಿಗೆ ಈಗ 1 ಲಕ್ಷದ 3 ಉಪಕರಣವನ್ನು ಕೊಟ್ಟರೆ ಈಗ ಮುಂದಿನ ವರ್ಷ ಮತ್ತೆ ಅವರು ಅರ್ಜಿ ಹಾಕಬೇಕು. ಅರ್ಜಿ ಅಂದ್ರೆ ಈ 3 ಉಪಕರಣಗಳನ್ನು ಮುಂದಿನ 7 ವರ್ಷ ಮುಂದಿನ 7 ವರ್ಷ ಈ 3 ಉಪಕರಣ ತಗೊಳಕ್ ಚಾನ್ಸ್ ಇರಲ್ಲ. ಆಯ್ತು, ಈ 3 ಉಪಕರಣ ಬೇಡ ಬಿಟ್ಟು ಇನ್ನೊಂದು ಮಾಡ್ಕೋಬಹುದು, ತಗೋಬಹುದು. ಇನ್ನು ಮತ್ತೆ ಮುಂದಿನ ವರ್ಷ ನಾವು ಮತ್ತೆ 1 ಲಕ್ಷ ರೂಪಾಯಿ ಉಪಕರಣ ಪಡ್ಕೋಬಹುದು. ಈ ವರ್ಷ ನೇಗಿಲು ತಗೊಂಡನೆ, ರೋಟೋವೇಟರ್ ತಗೊಂಡನೆ, ಚಾಫ್ ಕಟ್ಟ ತಗೊಂಡಿರ್ತಾರೆ ರೈತರ. ಹೌದು. ನೆಕ್ಸ್ಟ್ ಅವನು ಬಿತ್ತನೆ ಕೂರಿಗೆ ತಗೋಬಹುದು, ಕುಂಟೆ ತಗೋಬಹುದು, ಒಂದು ಮತ್ತೆ ಒಂದು ಕಲ್ಟಿವೇಟರ್ ತಗೋಬಹುದು. ಅನ್ನೋದೆಲ್ಲ ಬಿತ್ತಿ ಆದ್ರೆ ಏನಾಗ್ತದೆ, ಮೊದಲ ಸಹ ಎಲ್ಲ ಒಂದೊಂದೇ ಕೊಟ್ಕೊಂತ ಹೋಗ್ಬಿಡ್ತೀವಿ. ಒಂದ್ಸರಿ ಎಲ್ಲ ಕ್ಲಿಯರ್ ಆದ್ಮೇಲೆ ಇನ್ನೂ ಯಾರಾದ್ರೂ ಅರ್ಜಿಗಳಿದ್ರೆ ಎರಡನೇದು ಅಪ್ಲಿಕೇಶನ್ ಕ್ಲಿಯರ್ ಮಾಡ್ಕೊಂತ. ಏನಿಲ್ಲ, ಎಲ್ಲ ರೈತರಿಗೂ ಒಂದ್ಸರಿನಾದ್ರೂ ಸಹಾಯಧನದಲ್ಲಿ ಅರ್ಹತೆಯನ್ನು ಪಡ್ಕೊಳ್ಳಿ, ಅವರು ಪಡೀಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ. ಅಲ್ಲ, ಈಗ ಕನಿಷ್ಠ ಒಬ್ಬ ರೈತರಾದ್ರೂ ಎಲ್ಲ ಹಂತದ ಉಪಕರಣಗಳನ್ನ ತಾವು ಕೊಡಕ್ ಅವಕಾಶ ಇದೆಯಲ್ಲ, ಕೊಡಬಾರ್ದು. ವರ್ಷ ಪೂರ್ತಿ ವರ್ಷ ಅದೇ 7 ವರ್ಷ ಕೊಟ್ಟು 7 ವರ್ಷ 7 ಲಕ್ಷ ರೂಪಾಯಿ ನಿಮ್ದು ಕೊಡ್ಲಿಕ್ಕೆ ಅವಕಾಶ ಪಡ್ಕೊಳ್ಬೇಕು ಅಂತ ಇರ್ತಾರೆ, ಅವಕಾಶ ಇದೆ ಅವ್ರಿಗೆ ಎಲ್ಲ ಕೊಟ್ಟಿದೀವಿ. ಈ ಕೆಲವು ಕಡೆ ನೋಡಿರ್ಬೇಕು ನೀವು, ಬೇಕಾರೆ ಕೆಲವು ಹಳ್ಳಿಗಳಲ್ಲಿ ಹೋಗಿ ಒಬ್ಬ ರೈತನ ಮುಂದೆ 10 ವಿವಿಧ ರೀತಿಯ ಕೃಷಿ ಅಂತ ಇಟ್ಕೊಂಡಿರ್ತೀನಿ. ಅವ್ನು ಕೇಳಿ, ಸರ್ ಎಲ್ಲ ಕೃಷಿ ಇಲಾಖೆಯಿಂದ ತಗೊಂಡು ಸಬ್ಸಿಡಿ ಇಲ್ಲ ಅಂತ ಹೇಳ್ತಾನೆ ಸಹಾಯಧನದಲ್ಲಿ. ಅವನಂದ್ರೆ ಅವನೇನ್ ಮಾಡಿರ್ತಾನೆ, ಪ್ರತಿ ವರ್ಷ ಒಂದು ತಗೊಂಡೋಗಿರ್ತಾನೆ, ಪ್ರತಿ ವರ್ಷ 1-2 ತಗೊಂಡೋಗಿರ್ತಾನೆ. ಮತ್ತೆ ಈಗ ಏನೇನು ಅರ್ಹತೆ ಬೇಕಾಗ್ತದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಅರ್ಹತೆ ಏನೀಗ? ಈಗ ನಾವು ಇಷ್ಟು ನೋಡಿದ್ವಿ, ನಾವು ಈಗ ಯಾವ್ದು ಉಪಕರಣ ಸಿಗುತ್ತೆ ಅಂತ ಒಂದ್ ಕಡೆ ನೋಡಿದ್ವಿ, ಎರಡನೇ ಉಪಕರಣದಲ್ಲಿ ಹೆಂಗ್ ತಗೋಬೇಕು ಅಂತ ಹೇಳಿದ್ವಿ. ಈ ಅದನ್ನ ಒಂದು ಸಹಾಯ ತಗೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ನಾನು ಏನೇನ್ ದಾಖಲೆ ಬೇಕಾಗುತ್ತೆ? ನಮ್ದು ಪ್ರತಿ ಹೋಬಳಿಯಲ್ಲಿ ಒಂದು ರೈತ ಸಂಪರ್ಕ ಕೇಂದ್ರ ಅಂತ ಇದೆ, ಅಲ್ಲಿ ನಮ್ಮ ಅಧಿಕಾರಿಗಳು ಇರ್ತಾರೆ. ಇಲ್ಲ ತಾಲೂಕು ಮಟ್ಟದಲ್ಲಿ ಸಹ ಕೃಷಿ ನಿರ್ದೇಶಕ ಅವ್ರದ್ದು ಕಚೇರಿ ಇರ್ತದೆ. ಅಲ್ಲಿ ಇದು ಒಂದು ಕೃಷಿ ಇಲಾಖೆ ಆಯ್ತು, ಇನ್ನು ಉಳಿದ ಇಲಾಖೆಗಳು ಕೊಡ್ತಾವ? ಕೊಡ್ತಾವ, ಅದು ಸಹಿತ ಅವು ಸಹಿತ ತೋಟಗಾರಿಕೆ ಇಲಾಖೆಯಲ್ಲೂ ಕೊಡ್ತಾ ಇದ್ದಾರೆ, ಪಶುಸಂಗೋಪನೆ ನಂದಿನಿ ಅವರು ಕೊಡ್ತಾ ಇದ್ದಾರೆ, ಅವರು ಸಹಿತ ಚಾಫ್ ಕಟ್ಟರ್ ಕೊಡ್ತಾ ಇರ್ತಾರೆ. ಕೃಷಿ ಇಲಾಖೆ ಪಶುಸಂಗೋಪನೆ ಇಲಾಖೆಯಲ್ಲಿ ಅವರು ಚಾಫ್ ಕೊಡ್ತಾರೆ ಕೊಡ್ತಾರೆ. ತೋಟಗಾರಿಕೆ ಇಲಾಖೆಯಲ್ಲಿ ಎಲ್ಲ ಯಂತ್ರೋಪಕರಣಗಳು ಮತ್ತೆ ತೋಟಗಾರಿಕೆ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ಉಪಕರಣ, ಯಾರೊಬ್ಬರು ಹೇಳಿದ್ರೆ ನಮಗೆ ಜ್ಯೋತಿ, ಆ ಜ್ಯೋತಿ ಅಡಿಕೆ ಕೊಯ್ಲಿಕ್ಕೆ, ಅಡಿಕೆ ಕೊಯ್ಲಿಕ್ಕೆ ಜ್ಯೋತಿ, ತೆಂಗಿನಕಾಯಿ ಕೊಯ್ಲಿಕ್ಕೆ, ತೆಂಗು ಬಿಡಿಸ್ಲಿಕ್ಕೆ ಬಿಡಿಸ್ಲಿಕ್ಕೆ, ತೆಂಗಿನಕಾಯಿ ಸುಲಿಲಿಕ್ಕೆ, ಹೌದು ಅಡಿಕೆ ಸುಲಿಲಿಕ್ಕೆ, ಡಿಎಸ್ಕರ್ ಅಂತೀವಿ ಅಡಿಕೆ ಸುಲಿಯುವ ಯಂತ್ರ, ತೆಂಗಿನಕಾಯಿ ಸುಲಿಯುವ ಯಂತ್ರ, ಅದನ್ನೆಲ್ಲವೂ ಸಹಿತ ಎಲ್ಲ ಇಲಾಖೆಯಲ್ಲಿ ತೋಟಗಾರಿಕೆ ಇಲಾಖೆ ಆಯಾ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಬೆಳೆಗಳಿಗೆ ಆಯಾ ಇಲಾಖೆಯಲ್ಲಿ ಕೊಟ್ಟಕಂತ ಹೋಗ್ತಾ ಇರ್ತಾರೆ. ನೀವೇನು ಹೇಳ್ತಾ ಇದ್ರಿ, ಈಗ ನಮಗೆ ಕಲ್ಲು ಬರ್ತದೆ ಮಣ್ಣು ಬರ್ತದೆ ಅದನ್ನ ಹೆಂಗ್ ತೆಗಿತೀರಿ ಬೆಳೆಗಳಲ್ಲಿ, ಅದೇ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ಅಂತ ನಾವು ಅದಕ್ಕೆ ಮಾಡ್ತೀವಿ. ಯಾಕಂದ್ರೆ ಕಲ್ಲು ಆರ್ಸೋದು ಬಹಳ ಕಷ್ಟ ಆಗ್ಬಿಟ್ಟಿದೆ ನಮ್ಮ ರೈತರಿಗೆ. ಈಗ ನೋಡಿ ಉದಾಹರಣೆಗೆ ಉದ್ದಿನ ಕಾಳಲ್ಲಿ ರಾಗಿ, ರಾಗಿಯಲ್ಲಿ ರಾಗಿಯಲ್ಲಿ ಸಾಸಿವೆ, ರಾಗಿನೇ ಹುಡುಕದೆ ಚಿಕ್ಕದಿರ್ತದೆ ಅದ್ರಲ್ಲಿ, ರಾಗಿದಕ್ಕಿಂತ ರಾಗಿ ಸೈಜನ್ನು ಕಲ್ಸಿಡ್ತಾವ. ಅದಕ್ಕೆ ಮಾಡ್ತೀವಿ ನಾವು, ಅದಕ್ಕೆ ನಾವು ಕೃಷಿ ಇಲಾಖೆಯಿಂದ ಕಳೆದ 15-20 ವರ್ಷಗಳಿಂದ ನಾವು ರಾಗಿ ಕಲ್ಲು ತೆಗೆಯುವ ಯಂತ್ರ ಕೊಡ್ತಾ ಇದ್ದೇವೆ, ರಾಗಿ ಕ್ಲೀನಿಂಗ್ ಮಿಷಿನ್ ಅಂತ. ಇದನ್ನು ಕಳೆದ 3-4 ವರ್ಷದ ವಿಸ್ತರಣೆ ಮಾಡಿ ಎಲ್ಲ ಬೆಳೆಗಳಿಗೂ ಕಲ್ಲು ತೆಗೆಯುವಂತ. ನೀವು ಹೆಸರು ಅಂತಂದ್ರಿ, ಉದ್ದು ಅಂತಂದ್ರಿ, ಅಲಸಂದೆ, ಜೋಳ, ಮೆಕ್ಕೆಜೋಳ, ನಮ್ಮ ತಿನ್ನುವ ಜೋಳ, ಎಲ್ಲ ಬೆಳೆಗಳಿಗೂ ಸಹಿತ ಕಲ್ಲು ತೆಗೆಯುವ ಯಂತ್ರ ಕೊಡ್ತಾ ಇದ್ದೇವೆ. ನೀವೇನಿಲ್ಲ, ಟ್ರ್ಯಾಕ್ಟರ್ ಚಾಲಿತನೂ ಇದೆ, ಎಂಜಿನ್ ಚಾಲಿತನೂ ಇದೆ, ನೀವು ಮನೆಗಳು ಇಟ್ಕೋಬೋದು, ನೀವು ಹೊಲದಲ್ಲಿ ತಗೊಂಡೋಗ್ಬೋದು. ಅಲ್ಲೇ ಸ್ವಚ್ಛ ಮಾಡಿಬಿಟ್ರೆ ಒಂದೇ ಒಂದು ರಾಗಿನಲ್ಲೂ ಸಹಿತ ಒಂದೇ ಒಂದು ಕಲ್ಲಿರಲ್ಲ, ಅಷ್ಟು ಕ್ಲೀನ್ ಮಾಡಿ ಕೊಟ್ಬಿಡ್ತದೆ. ಇವತ್ತು ರಾಗಿನ ತಿಂತಾ ಇದೀವಿ ಅಂತಂದ್ರೆ ಆ ರಾಗಿ ಕ್ಲೀನಿಂಗ್ ಮಿಷಿನ್ ಇಂದ. ಒಂದು ಮರಳು ಕಳನು ಬಿಡಲ್ಲ, ಮರಳು ಅಂತದಾಗ್ಬಿಡ್ತದೆ, ಸ್ವಚ್ಛ ಮಾಡಿ ಬರೀ ರಾಗಿನೇ ಇರ್ತದೆ, ಅಷ್ಟು ಸ್ವಚ್ಛ ಮಾಡ್ತದೆ. ಈಗ ಹೆಸರುಕಾಳು ಒಂದೇ ಒಂದು 100 ರೂಪಾಯಿ ಇವತ್ತು. ಇವತ್ತು ನಮ್ಮ ಮಾರ್ಕೆಟ್ ರಾಗಿನಲ್ಲಿ ಹೋಗಿ ಇವತ್ತು ಯಾರ್ಯಾರು ಆ ಯಂತ್ರದ ಸ್ವಚ್ಛ ಮಾಡಿರ್ತಾರೋ ಏನು ಸಿಗಲ್ಲ. ಪ್ಲಸ್ ಈಗೊಂದು ಪಾಲಿಶಿಂಗ್ ಮಿಷಿನ್ ಕೊಡ್ತಾ ಇದೀವಿ, ರಾಗಿ ಪಾಲಿಶಿಂಗ್ ಮಿಷಿನ್. ಆ ರಾಗಿನಲ್ಲಿ ಏನಾಗುತ್ತೆ, ಅದ್ ಮೇಲೆ ಒಂದು ಕಪ್ಪು ಪದರ ಕೂತ್ಕೊಂಡ್ಬಿಡ್ತಂತೆ, ಅಥವಾ ಸುಂಕು ಅಂತೀವಿ ಆ ತೆನೆದ ಆ ಇಟ್ಕೊಂಡ್ಬಿಟ್ಟಿರ್ತದೆ, ಅದನ್ನ ತಿನ್ಬಾರ್ದು ನಾವು. ಅದಕ್ಕೆ ಪಾಲಿಶಿಂಗ್ ಮಿಷಿನ್ ಕೊಡ್ತೀವಿ, ಆ ಪಾಲಿಶಿಂಗ್ ಮಿಷಿನ್ ಹಾಕ್ತಿದ್ದಂಗೆ ಕೆಂಪಾಗ್ಬಿಡ್ತಾರೆ ರಾಗಿ, ಒಳ್ಳೆ ನಿಮಗೆ ರಾಗಿ ಬರುತ್ತೆ. ಅದರಿಂದ ಏನಾಗುತ್ತೆ ನಮಗೆ, ನಮಗೆ ಫಾರ್ಮ್ ಗೇಟ್ ಕ್ಲೀನಿಂಗ್ ಅಂತೀವಿ, ಅಂದ್ರೆ ಕ್ಷೇತ್ರ ಮಟ್ಟದಲ್ಲಿ ಸ್ವಚ್ಛ ಆಗಿಬಿಡ್ಬೇಕು. ಆ ಕಸ ಏನಾಗುತ್ತೆ ಅಲ್ಲಿ ಗೊಬ್ಬರ ಆಗಿ ಪರಿವರ್ತನೆ ಆಗುತ್ತೆ. ಅದು ಟೌನಿಗೆ ತಗೊಂಬಂದು ಕ್ಲೀನ್ ಮಾಡಿಸಿ ಏನಾಗುತ್ತೆ, ಇಲ್ಲಿ ಕಸ ಆಗ್ತದೆ ಟೌನಲ್ಲಿ. ಅದು ಹೊಲದ ಹತ್ರ ಕ್ಲೀನ್ ಮಾಡಿಸಿದ್ರೆ ಒಳ್ಳೆ ಕ್ಲೀನ್ ಮಾಡಿದ್ರೆ ಏನಾಗುತ್ತೆ, ಅದು ಗೊಬ್ಬರ ಆಗುತ್ತೆ. ಗೊಬ್ಬರ ಆಗುತ್ತೆ, ಅದು ತ್ಯಾಜ್ಯ ತ್ಯಾಜ್ಯ ವಸ್ತು ಆಗ್ಬಿಡುತ್ತೆ ಗೊಬ್ಬರ. ಅದರಲ್ಲಿ ಮತ್ತೆ ಹೊಲಕ್ಕಾಗಿ ಗೊಬ್ಬರ ಆಗುತ್ತೆ. ಅದರಿಂದ ಏನಾಗುತ್ತೆ, ಅವ್ನು ಗೊಬ್ಬರದ ಖರ್ಚು ಕಡಿಮೆ ಮಾಡ್ಕೋಬಹುದು. ಇಲ್ಲ ಬಂದು ಬೇಗ ಇದು ಟೌನಿಗೆ ತಗೊಂಡು ಸುಡ್ಬೇಕು. ಇನ್ನೊಂದು ಶಂಕರಮೂರ್ತಿ ಅವರೇ, ನಮ್ಮ ರೈತರಿಗೆ ಈಗ ತಾವು ಹೇಳಿದಂಗೆ 2003 ಈಗ ಹೊಸದಾಗಿ ತಾವು ಕೃಷಿ ಯಾಂತ್ರೀಕರಣದ ಕಡೆ ಗಮನ ಹರಿಸಿದ್ರಿ, ಇಲ್ಲಿ ಮಟ್ಟ ಸ್ವಲ್ಪ ಸಾಕಷ್ಟು ಸುಧಾರಣೆ ಆಗಿದೆ ಅಂತ ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ರಿ. ಆದರೆ ನಮ್ಮ ರೈತರು ಇವತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಅವ್ರು ಗಮನಿಸ್ತಾ ಇದ್ದಾರೆ, ಏ ಇಸ್ರೇಲ್ದಲ್ಲಿ ಹಂಗಾಯ್ತಂತೆ, ಚೈನಾದಲ್ಲಿ ಹಂಗಾಗ್ತಾ ಇದೆ, ನಮ್ಮಲ್ಲಿ ಇನ್ನೂ ಬರಲಿಲ್ಲ ಅಂತೇಳಿ ಈ ಥರ ಒಂದು ಅವರು ಇನ್ನೂ ಮುಂದೆ ಹೋಗಿದ್ದಾರೆ. ಮುಂದೆ ಹೌದು, ಈಗೇನಾಗಿದೆ, ಈಗ ನಾವು ಹೊಸ ಹೊಸದು ಮತ್ತೆ ನಾವು ಅಳವಡಿಸ್ಕೊಂಡ್ರೆ ಇನ್ನೂ ನಮ್ಮದು ಏನು ನ್ಯೂನ್ಯತೆ, ಈಗ ನಮ್ಗೆ ಆಳು ಸಿಗೋದಿಲ್ಲ, ಇದು ಕಷ್ಟ ಆಗಿದೆ, ಅವ್ರು ಬಂದಿಲ್ಲ ಅನ್ನೋ ಒಂದು ತಪ್ಪುತ್ತಲ್ಲ. ಈಗ ಅದಕ್ಕೆ ಏನ್ ಮಾಡಿದ್ವಿ ನಾವು, ಈಗ ಬೇರೆ ದೇಶಗಳಲ್ಲಿ ಏನಾಗಿದೆ, ಹಿಡುವಳಿ ದೊಡ್ಡ ದೊಡ್ಡದಿರ್ತದೆ, ನಮ್ದು ಹಿಡುವಳಿ ಚಿಕ್ಕದು. ಹೌದು, ಚಿಕ್ಕದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಯಾಂತ್ರೀಕರಣಗೊಳಿಸೋದು ಕಷ್ಟ ಆಗ್ಬಿಡ್ತದೆ. ಅದು ಸಹ ಸರಿ ಮಾಡಿದೆ ಕಳೆದ ಮೂರು ವರ್ಷಗಳಿಂದ 2023-24 ಏನ್ ಮಾಡ್ತಿದ್ವಿ ನಾವು, ಹೈಟೆಕ್ ಹಾರ್ವೆಸ್ಟ್ ಹಬ್ ಅಂತ ಕೊಟ್ಟಿದ್ವಿ. ಹೈಟೆಕ್ ಹಾರ್ವೆಸ್ಟ್ ಹಬ್ ಅಲ್ಲಿ ಅತ್ಯಾಧುನಿಕ ಕೃಷಿಯ ಕಟಾವು ಯಂತ್ರೋಪಕರಣಗಳು ಮಾತ್ರ ಕೊಡ್ತಿದ್ವಿ, ಅತ್ಯಾಧುನಿಕ ಕಟಾವು ಮತ್ತೆ ಕಟಾವಿಗೆ ಪೂರಕವಾಗಿರತಕ್ಕಂಥ ಯಂತ್ರೋಪಕರಣ ಕೊಡ್ತಾ ಇದ್ದೇವೆ. ಶುಗರ್ ಕೇನ್ ಹಾರ್ವೆಸ್ಟ್, ಕಬ್ಬು ಕಟಾವು ಯಂತ್ರ, ಕಬ್ಬು ಕಟಾವು ಮತ್ತೆ ಕಂಬೈನ್ ಹಾರ್ವೆಸ್ಟರ್, ಇನ್ನೆಲ್ಲ ಕೊಡ್ತಾ ಇದ್ದೀವಿ. ನೀವು ಕಬ್ಬು ಕಟಾವು ಯಂತ್ರ ನೋಡಿದ್ರೆ 98 ಲಕ್ಷದಿಂದ ಅದಕ್ಕೆ 1 ಕೋಟಿ ಬೆಲೆ ಆಗುತ್ತದೆ, ಅದನ್ನು ಕೊಡ್ತೀರಿ. ಅದನ್ನು ಸಹಿತ ನಾವು ಹೈಟೆಕ್ ಹಾರ್ವೆಸ್ಟ್ ಹಬ್ಬಲ್ಲಿ 40-50 ಲಕ್ಷ ಸಹಾಯನ ಕೊಡ್ತೀವಿ. ಅಲ್ಲ, ಅದು ಏಕ ರೈತರಿಗೆ ಕೊಡ್ತೀರಾ? ಹೌದು, ರೈತರು ಆಗಿರ್ಬೋದು, ಸಂಘ ಸಂಸ್ಥೆ ಆಗಿರ್ಬೋದು, FPO ಆಗಿರ್ಬೋದು, ಗುಂಪುಗಳಾಗಿರ್ಬೋದು, ಕೊಟ್ಟಿರಿ, ಕೊಟ್ಟಿದ್ವಿ ವೈಯಕ್ತಿಕವಾಗಿ. ಅಷ್ಟು 98 ಲಕ್ಷ ಇದ್ರು, 98 ಲಕ್ಷದಿಂದ 40-50 ಲಕ್ಷ ಸಬ್ಸಿಡಿ ಅದು ಫಿಕ್ಸ್ ಮಾಡ್ತೇವೆ. ಅರ್ಧ ಅವ್ರು ಕೊಡ್ಬೇಕಾಗುತ್ತೆ, ಅರ್ಧ ಅವ್ರು ಕೊಡ್ಬೇಕಾಗುತ್ತೆ. ಇನ್ನು ವೈಯಕ್ತಿಕವಾದ 40 ಲಕ್ಷ ಕೊಡ್ತೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ 50 ಹೋಗ್ತೀವಿ. ಇನ್ನೂ ಜಾಸ್ತಿ ಕೊಡ್ತೀವಿ, ಜಾಸ್ತಿ ಸಂಘ ಸಂಸ್ಥೆಗಳು ಅದಕ್ಕೆಲ್ಲ ಅದನ್ನು ಕೊಡ್ತೀವಿ. ಕಬ್ಬು ಕಟಾವು ಯಂತ್ರ ಅಂದ್ರೆ ಬಹಳಷ್ಟು ಪ್ರಚಲಿತ ಆಗ್ತಾ ಇದೆ. ಉತ್ತರ ಕನ್ನಡದಲ್ಲಂತೂ ಕಬ್ಬು ಕಟಾವು ಯಂತ್ರಕ್ಕೆ ತುಂಬಾ ಬೇಡಿಕೆ ಜಾಸ್ತಿ ಆಗ್ಬಿಟ್ಟಿದೆ. ಅಂದ್ರೆ ನಮ್ಮ ರೈತರಿಗೆ ಇವತ್ತು ಯಾವುದು ನಮ್ಮ ಸರ್ಕಾರದ ವತಿಯಿಂದ ಸಿಗೋದಿಲ್ಲ ಅನ್ನೋದಿಲ್ಲ, ಅನ್ನುವಂತಿಲ್ಲ, ಎಲ್ಲವೂ ಎಲ್ಲದು ತಾವು ಒದಗಿಸ್ತಾ ಇದ್ದೀರಿ. ತಾಳ್ಮೆ ಇರಲಿ, ತಾವು ಕಾಯ್ಬೇಕು. ಏನು ಅರ್ಜಿಯನ್ನ ಹಾಕೋದನ್ನ ಬಂದ್ ಮಾಡಬೇಡಿ. ಇಲ್ಲ, ಅರ್ಜಿ ಹಾಕ್ತಾ ಇರಿ, ತಮ್ಮ ಜ್ಯೇಷ್ಠತೆಯ ಮೇಲಂತೂ ಸಿಕ್ಕೇ ಸಿಗುತ್ತೆ. ಇಲ್ಲಿ ನಿರ್ಲಕ್ಷ್ಯ ಮಾಡೋದಿಲ್ಲ, ಊರಿಗೆ ಬಂದ ನೀರಿಗೆ ಬರ್ದಂಗಿರ್ತಾರ, ಇವತ್ತು ಹಾಕಿರ್ ಬಂದೇ ಬರ್ತದೆ. ಅಂದ್ರೆ ತಮ್ಮ ರೈತರನ್ನ ಸಬಲೀಕರಣ ಮಾಡೋ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತುದಿಗಾಲಲ್ಲಿದ್ದಾರೆ. ರಾಷ್ಟ್ರದಲ್ಲೇ ಸಹಿತ ಅತಿ ಹೆಚ್ಚು ಸಹಾಯಧನ ಕೊಡ್ತಕ್ಕಂಥ ರಾಜ್ಯ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಕರ್ನಾಟಕ ನೋಡಿ, ರಾಜ್ಯದಲ್ಲಿ, ಇದು ದೇಶದಲ್ಲಿ. ಇನ್ನೂ ಒಂದು, ನಮ್ಮ ರೈತರು, ಕರ್ನಾಟಕದ ರೈತರು ಕೂಡ ಈ ಕೇಳೋದ್ರಲ್ಲಿ ಕೂಡ ಸ್ವಲ್ಪ ಆಸಕ್ತಿ ಇದೆ, ಅವ್ರಿಗೆ ಬಹಳಷ್ಟು ಆಸಕ್ತಿ ಇದ್ದಾರೆ. ನಮ್ಮ ಕರ್ನಾಟಕದ ರೈತರು ಕೃಷಿ ಯಾಂತ್ರೀಕರಣಗೊಳಿಸಿದಷ್ಟು ಕಳೆದ 4-5 ವರ್ಷಗಳಲ್ಲಿ ಬೇರೆ ರಾಜ್ಯಗಳಲ್ಲಿಲ್ಲ. ಆಯ್ತು, ಅದಕ್ಕಾಗಿ ನಮ್ಮ ರೈತರ ಆದಾಯ ದ್ವಿಗುಣ ಆಗೋದು ಸರ್, ದ್ವಿಗುಣ ಆಗಿ ಒಳ್ಳೊಳ್ಳೆ ಆಹಾರ ಕೊಡ್ತಾರೆ, ಸಿಗ್ತಾ ಇದೆ, ಒಳ್ಳೆ ಹಣ್ಣು ಸಿಗ್ತಾ ಇದೆ, ಒಳ್ಳೆ ಬೆಳೆ ಸಿಗ್ತಾ ಇದೆ. ಇನ್ನೇನ್ ಬೇಕು, ನಮ್ಮ ರೈತರಿಗೆ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ. ನಾವು ಇಷ್ಟೇ ಮಾಡ್ತಿದ್ವಿ, ನಾವು ಬರೀ ಆಹಾರ ಉತ್ಪಾದನೆಗೆ ಅಷ್ಟೇ ಬೆಳಗ್ಕೊಳ್ತಿದ್ವಿ. ಈಗ ನಾವು ಕಳೆದ 4-5 ವರ್ಷಗಳಿಂದ ಸಂಸ್ಕರಣೆಗೂ ತುಂಬಾ ಒತ್ತು ಕೊಡ್ತಾ ಇದ್ದೀವಿ. ಹಿಟ್ಟಿನ ಗಿರಣಿ, ಫ್ಲೋರ್ ಮಿಲ್ ಅಂತ, ಅದನ್ನು ಸ್ವಚ್ಛ ಮಾಡೋದು, ಬೆಳೆ ತೆಗೆಯುವ ಯಂತ್ರ, ಎಣ್ಣೆ ತೆಗೆಯುವ ಯಂತ್ರ ಅವನು ಸಹಿತ ಎಲ್ಲ ಕೊಡ್ತಾ ಇದೀವಿ. ಈಗ ಆಮೇಲೆ ಬಪ್ಪಳ ಮಾಡೋದು, ರೊಟ್ಟಿ ಮಾಡೋದು, ಜ್ಯೂಸ್ ಮಾಡೋದು, ಪೀಡ್ಸ್ ಮಾಡೋದು ಮತ್ತೆ ಈಗ ಈ ಕಬ್ಬಿನ ಗಾಣ ಇದು ಬೆಲ್ಲ ಮಾಡೋದು, ಮತ್ತೆ ದಾರಿ ಬದಿಯಲ್ಲಿ ಜ್ಯೂಸ್ ಮಾಡ್ತೀವಿ, ಕಬ್ಬಿನ ಜ್ಯೂಸ್, ಅದ್ರ ಯಂತ್ರಗಳು ಎಲ್ಲವನ್ನು ಕೊಡ್ತಾ ಇದೀವಿ. ತುಂಬಾ ಸಂತೋಷ ಶಂಕರಮೂರ್ತಿ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ನಮ್ಮ ರೈತ ಬಾಂಧವರಿಗೆ ಕೃಷಿ ಯಾಂತ್ರೀಕರಣ ವಿಷಯಕ್ಕೆ ತೆಗೆದುಕೊಂಡಾಗ ಏನೇನು ಒಂದು ಅವಕಾಶ ನಮ್ಮ ರೈತರಿಗೆ ತಾವು ಕೊಡ್ತಾ ಇದ್ದೀರಿ, ಈಗಾಗಲೇ ಯಾವ್ಯಾವ ರೈತರು ಇದರ ಒಂದು ಉಪಯೋಗ ಪಡ್ಕೊಳ್ತಾ ಇದ್ದಾರೆ, ಈ ಎಲ್ಲ ವಿಷಯಗಳನ್ನ ತಿಳಿಸ್ಕೊಟ್ರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಶಂಕರಮೂರ್ತಿ ಅವ್ರ ಜೊತೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. 8277-9298 55 ಕನ್ನಡದಲ್ಲಿ ಹೇಳ್ತೇನೆ, 8277-9298 55 ಮತ್ತೊಮ್ಮೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು, ನಮಸ್ಕಾರ. ರೈತ ಬಾಂಧವರೇ, ಇಲ್ಲಿಯ ತನಕ ಕೃಷಿ ಯಾಂತ್ರೀಕರಣ ಕುರಿತಂತೆ ರಾಜ್ಯ ಕೃಷಿ ಇಲಾಖೆಯ ಕೃಷಿ ಯಾಂತ್ರೀಕರಣ ವಿಭಾಗದ ಉಪ ಕೃಷಿ ನಿರ್ದೇಶಕರಾದ ಶಂಕರಮೂರ್ತಿ ಸಿಎಂವಿ ಅವರೊಂದಿಗಿನ ಸಂದರ್ಶನ ಕೇಳಿದರೆ ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಕೃಷಿ ರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಜನಪದ ಸಂಗೀತ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಡಿಕೆ ಕೃಷ್ಣೇಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳೋಣ. Yeah.